ಮೂರು ತಿಂಗಳ ಕೆಲಸ ಮಾಡ್ತಂದ್ರ ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಹಾಕಿಬಿಟ್ಟಿರ್ತೀವಿ, ಅದಕ್ಕೆ ಖರ್ಚು ಮಾಡಿರ್ತೀವಿ ಸರ್, ಅದರದಿಂದ ಏನಾದ ನಮ್ಗೆ ಯಾವ್ದೇ ರೀತಿ ಆದಂತ ಲಾಸ್ ಬರಂಗಿಲ್ಲ, ತೊಂದರೆ ಬರಂಗಿಲ್ಲ ಸರ್. ಇದು ಭೂಮಿಗೂ ಎಫೆಕ್ಟಿವ್ ಇಲ್ಲ ಸರ್, ಯಾವ್ಯಾವ ಜೀವಾಣುಗಳು ಸಾಯಂಗಿಲ್ಲ ಸರ್ ಅದನ್ನ. ಹೌದು. ಆಮೇಲೆ ಇನ್ನೊಂದ್ ಸರ್, ಈಗ ನಾವು ದುರಿ ಬಂದಿರ್ತದ ಅಥವಾ ದೌಣಿ ಬಂದಿರ್ತದ, ಜಾಸ್ತಿ ಔಷಧಗಳು ಸ್ಪ್ರೇ ಮಾಡ್ಕೊಂಡಿರ್ತೀವಿ ಸರ್, ಆಮೇಲೆ ಅದರದಿಂದ ಏನಾಗ್ಬಿಡ್ತದ, ಕಾಳು ಹಾರ್ಡ್ ಆಗಿಬಿಡ್ತದೆ ಸರ್, ಕಟ್ಟಿ ಆಗಿಬಿಡ್ತದೆ ಸರ್, ಇದರಿಂದ ಕಾಳು ಬೆಳವಣಿಗೆ ನಿಂತ್ ಬಿಡ್ತದ, ಧ್ವನಿ ಸೈಜ್ ಆಗಂಗಿಲ್ಲ, ಹಿಂಗೆಲ್ಲ ಸಮಸ್ಯೆ ಆಗ್ತದ. ಆ ಟೈಮ್ದಾಗ ನಾವು ಬಿಯರ್ ಸರ್, ಬಿಯರ್ ಆಕಳ ಹಾಲು ಸರ್, ಎರಡು ಐದೈದು ಎಂ ಎಲ್ ಹಾಕ್ತೀವಿ ಸರ್ ಒಂದ್ ಲೀಟರ್ ನೀರಿಗೆ ಹಾಕಿ ಒಂದ್ ಸ್ಪ್ರೇ ತಗೊಂಡ್ಬಿಟ್ಟೇವು ಅಂದ್ರೆ ಕರೆಕ್ಟ್ ಆಗಿ ಐದರಿಂದ ಆರು ಗಂಟೆ ಒಳಗೆ ನಮ್ಗೆ ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಹೌದಾ? ಅಟ್ ಸ್ಪೀಡ್ ಆಗಿ ಅದು ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಈ ರೀತಿ ನಾವು ಯೂಸ್ ಮಾಡ್ಕೊಂತ ಬರ್ತೀವಿ ಸರ್. ಇನ್ನೊಂದ್ ಸರ, ನಾವು ಬಹಳ ಸಿಂಪಲ್ ದೌಣಿ ಅಥವಾ ಬುರಿ ಕಂಟ್ರೋಲ್ ಅಥವಾ ಮತ್ತೆ ಇದು ರೀ ಕೊಳಿರೋ ಕಂಟ್ರೋಲ್ ಮಾಡಿ ಸರ್. ಈ ವರ್ಷ ಮಳೆ ಕಡಿಮೆ ಇತ್ತು, ಯಾವುದೇ ರೀತಿಯಂತ ತೊಂದರೆ ಯಾರ ರೈತರಿಗೂ ಆಗಿಲ್ಲ ಸರ್, ಮತ್ತೆ ನನಗೂ ಆಗೇ ಇಲ್ಲ ಸರ್. ಅದು ಇನ್ನ ಮಳೆ ಜಾಸ್ತಿ ಆಯ್ತಂದ್ರೆ ನಾವು ಚಾಕಿ ಮಾಡೋ ಟೈಮ್ದಾಗ ನಮ್ಮ ಗೊನಿ ಕರಗ್ತಾವ್ರಿ, ಆಮೇಲೆ ನಮ್ಮ ಗೊನಿ ಸಣ್ಣ ಅದಾವ, ದಮ್ ಅದಾವ, ಬಿಳಿ ಅದಾವ, ಹಸಿರು ಅದಾವ, ಆಮೇಲೆ ಮಳೆ ಬಂತು, ನಮ್ಮ ಕಾಳು ಉದಿರ ಹೋಯ್ತು, ಕೊಳಿರೋಗ್ ಬಂತಂತ ಹೇಳ್ತೀವಲ್ರಿ ಸರ್, ಆ ಮೊಮೆಂಟ್ ಒಳಗೆ ನಾವೇನ್ ಮಾಡ್ತೀವ್ರಿ, ಚಾಟ್ನಿ ಮಾಡದ ತಕ್ಷಣ ರೀ ಒಂದ್ ಎರಡು ಅಥವಾ ಮೂರು ದಿವಸ ಅಂದ್ರೆ ನಮ್ಮ ಪ್ಲಾಟ್ ಹೊಡೆದ್ ಬರ್ಬೇಕಾದ್ರೆ ಒಂಬತ್ತು ದಿವಸ ಬೇಕು ಸರ್, ಒಂದ್ ಎರಡ್ ಮೂರು ದಿವಸ ಆಗಣ. ಒಂದ್ ಎಕರೆಗ್ ಸರ್ ಇಪ್ಪತ್ತೈದರಿಂದ ಮೂವತ್ ಕೆಜಿ ಜಾಸ್ತಿನೂ ತಗೋಬಾರ್ದು ಸರ್. ಅಟ್ಟು ನಾವು ಕಾಳು ಉಪ್ಪು ಅಂತೀವಲ್ಲ ಸರ್, ದಮ್ ಉಪ್ಪು ಸರ್, ಕಾಳು ಉಪ್ಪು, ಅದನ್ನ ತಗೊಂಡು ತಳಗ ನಾವು ಈ ಪ್ಲಾಟ್ ಒಳಗೆ ಬೆಳಿಗ್ಗೆ ಯೂರಿಯಾ ಚೆಲ್ತಾರೆ ಸರ್, ಆ ರೀತಿ ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು ಸರ್. ಒಂದ್ ಲಿವಾಲ್ ಒಳಗೆ ಒಂದ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತಗೊಂಡು ಒಮ್ಮೆ ತಳಗ ಚೆಲ್ಬಿಟ್ಟೇವ ಅಂದ್ರೆ ಮುಗ್ದಾಗ ಸರ್, ಒಟ್ಟ ನಮ್ಗೆ ದೌಣಿ ಅಟ್ಯಾಕ್ ಇಲ್ರಿ. ಆಮೇಲೆ ಕಾಳು ಉದ್ರಿ ಹೋಗೋದು, ಕೊಳಿರೋಗ್ ಬಂದು ಉದ್ರಿ ಹೋಗೋದು ಯಾವ್ದೇ ಚಾನ್ಸಸ್ ಇರಲ್ಲ ಸರ್. ಆ ಸಮಸ್ಯೆ ಯಾವ್ದು ಬರೋದು, ಯಾವ್ದು ಬರೋದೇ ಇಲ್ಲ ಸರ್. ನಾವು ಸ್ಪ್ರೇನು ಮಾಡಿದ್ರಿ ಅಥವಾ ಮಾಡಲಾರ್ದೆ ಇದ್ರೂ ಬರಂಗಿಲ್ಲ ಸರ್. ಸುಮ್ಮ ಇದು ಟೈಕೋಡ್ರಮರ ಆಮೇಲೆ ಸೋಡೋಮೊನಸ ಬೆಸಿಲಸ್ ಯೂಸ್ ಮಾಡ್ತೀವಲ್ಲ ಸರ್, ಅದ್ರ ಮೇಲೆ ಕವರ್ ಆಗಿ ಹೋಗುದು. ಈ ರೀತಿ ನಾವು ಮಾಡ್ಕೊಂಡ್ವಿ. ಇವೆಲ್ಲ ನಿಮ್ಮ ಅನುಭವದಿಂದ ಬಂದಿರೋ? ನಮ್ಮ ಅನುಭವದಿಂದ ಸರ್. ನಾವು ಅಂದ್ರೆ ನಮ್ದು ಒಂದು ಪ್ಲಾಟ್ ಒಂದೂವರೆ ಎಕರೆ ಪ್ಲಾಟ್ ಹದಿನೈದು ವರ್ಷ ಆಯ್ತು ಸರ್. ಅದು ನಾರ್ಮಲ್ ಮೂರುವರೆ ನಾಲ್ಕು, ಮೂರುವರೆ ನಾಲ್ಕು, ಈ ರೀತಿ ಒಳಗೊಂದು ವರ್ಷ ಜಾಸ್ತಿನೇ ಆಗತ್ತೆ ಸರ್. ಒಂದೊಂದು ವರ್ಷ ಬೆಳೆನೂ ಬಂದೇ ಇಲ್ಲ ಸರ್ ಆವಾಗ, ಒಂದ್ ಐದು ವರ್ಷ ಹಿಂದ್ಗಡೆ. ಈಗ ಒಂದ್ ನಾವು ಬೋರ್ ಹಾಕಿವ್ರಿ ಸರ್, ಅದು ಒಂದೂವರೆ ಇಂಚ್ ನೀರು ತೆಗಿತದೆ ಸರ್. ಒಂದೂವರೆ ಇಂಚ್ ನೀರಿನ ಒಳಗೆ ಇಷ್ಟೆಲ್ಲ ನಾವು ಮೇಂಟೈನ್ ಮಾಡ್ತೀವಿ ಸರ್. ಅಂದ್ರೆ ನೀರಿನ ಮೂಲ ಬೋರ್ ಇದೆ, ಒಂದು ಬೋರ್ ಇದೆ, ಬೋರ್ ಇದೆ, ಬಾವಿ ಇದೆ ಸರ್, ನೀರಿಲ್ಲ ಸರ್. ಬೋರಲ್ಲಿ ನೀರಿದೆಯಾ? ಆ ಬೋರಲ್ಲಿ ನೀರಿದೆ ಸರ್. ಈಗಲೂ ನೀರಿದೆಯಾ? ಈಗಲೂ ನೀರಿದೆ ಸರ್. ಅದು ಯಾವ ದೇವರ ಆಶೀರ್ವಾದ ಅಥವಾ ನಮ್ಮ ಪೂರ್ವಜರ ಆಶೀರ್ವಾದ ಗೊತ್ತಿಲ್ಲ ಸರ್, ಈಗಲೂ ಒಂದೂವರೆ ಇಂಚ್ ನೀರು ಬರುತ್ತೆ ಸರ್. ಯಾಕಂದ್ರೆ ಈಗ ನಿಮ್ ಕಡೆ ಎಲ್ಲ ಏನಿದೆ ನೀರಿನ ಅಭಾವ ತುಂಬಾ ಇದೆ. ತುಂಬಾ ಸರ್. ಬಾವಿಗಳು ಬೋರ್ವೆಲ್ ಗಳೆಲ್ಲ ಬತ್ತೋಗಿದೆ. ಒಂದೊಂದು ಸಾವಿರ ಫುಟ್ ಬೋರ್ ಹಾಕಿದ್ರೆ ಒಂದ್ ನೀರು ಬಂದಿಲ್ಲ ಸರ್. ಬಹಳಷ್ಟು ರೈತರು ಏನ್ ಮಾಡ್ತಿದಾರೆ, ಈ ಟ್ಯಾಂಕರ್ ಮೂಲಕ ನೀರು ತಂದು ಬೆಳೆಗಳಿಗೆ ಹಾಕ್ತಿದ್ದಾರೆ. ಹೌದು ಸರ್. ನಮ್ಮ ಊರಲ್ಲಿ ಸರ್ ಮಿನಿಮಮ್ ಆರ್ನೂರು ಎಕರೆಕ್ಕಿಂತಲೂ ಜಾಸ್ತಿ ಒಂದೇ ಊರಲ್ಲಿ ಸರ್ ಪಟ್ಟ ದ್ರಾಕ್ಷಿ ಐತೆ ಸರ್ ನಮ್ಮೂರಲ್ಲಿ. ಅದು ಈ ಸದ್ಯಕ್ಕೆ ಓನ್ಲಿ ಅದು ಎರಡ್ನೂರು ಎಕರೆ ಚಟ್ನಿ ಆಗೈತೆ ಸರ್. ಇನ್ನು ನಾಲ್ಕನೂರು ಎಕರೆ ಸುಮ್ ಬಿಟ್ಬಿಟ್ಟಾರ ರೈತರು ನೀರಿನ ಸಮಸ್ಯೆ ಅಂದ್ರೆ. ಆಮೇಲೆ ಒಂದ್ ನೂರ ಎಕರೆ ಪ್ಲಾಟ್ ಇದ್ದವ್ರಿಗೆ ನಾರ್ಮಲ್ ನೀರ್ ಅದಾವ ಸರ್, ಅವ್ರು ಚಟ್ನಿ ಮಾಡ್ಕೊಂಡು ಅವ್ರ ಬೆಳೆ ತೆಗ್ದಾರ ಸರ್. ಆಮೇಲೆ ಇನ್ನು ನೂರ ಎಕರೆ ಅದವ್ರು ಏನ್ ಮಾಡ್ಕೊಂಡಾರ ಸರ್, ಓನ್ಲಿ ಚಟ್ನಿ ಮಾಡಿ ಗಿಡನ ತಿಗಿಸಿ ಅದಕ್ಕೊಂದು ತುತ್ತ ಸುಣ್ಣ ಹೊಡ್ಕೊಂಡು ತಪ್ಪಲು ಹಾಳಾಗಬಾರ್ದಲ್ಲ ಸರ್, ತಪ್ಪಲು ಇದ್ರೆ ನಮ್ ಗಿಡ ಹೆಲ್ದಿ ಆಗಿರುತ್ತೆ. ಆ ರೀತಿ ಮಾಡ್ಕೊಂಡು ಬಿಟ್ಬಿಟ್ಟಾರ ಸರ್. ಯಾಕಂದ್ರೆ ನಮ್ ಬೆಳೆ ಉಳಿತಂದ್ರ ಮುಂದಿನ ವರ್ಷ ಮಳೆ ಆಯ್ತಂದ್ರೆ ನಾವ್ ಏನಾದ್ರೂ ಮಾಡ್ಕೋಬಹುದಲ್ಲ. ಈ ಬೆಳೆ ಒಣಗಿ ಹೋಯ್ತಂದ್ರೆ ಮತ್ತೆ ರಿಪೀಟ್ ಮಾಡ್ಬೇಕಾದ್ರೆ ಲಕ್ಷಾನುಗಟ್ಲೆ ಖರ್ಚದ ಅಂತಂದು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೆ ಸರ್. ಅಂದ್ರೆ ಈ ಬೇಸಾಯ ಕ್ರಮ ಏನಿದೆ ಇದನ್ನ ನೀವು ಮೆಣಸಿನ ಬೆಳೆಗೂ ಹಂಗೆ ಮಾಡಿದೀರ? ಮೆಣಸಿನ ಬೆಳೆಗೆ ಸ್ವಲ್ಪ ತ್ರಿಪ್ಸಿನ ಸಲುವಾಗಿ ಕೆಲವೊಂದು ನಾವು ಔಷಧಗಳನ್ನ ಹೊಡ್ಕೊಂಡಿವಿ ಸರ್. ಡ್ರಿಪ್ ಮುಖಾಂತರ ಏನದ ಬಹಳಷ್ಟು ಕಡಿಮೆ ಸರ್. ನಾವೆಲ್ಲ ನಾವೇನು ಇಟ್ಟಂತ ಹೇಳದಲ್ಲ ಸರ್, ಇವನ್ನೇ ನಾ ಯೂಸ್ ಮಾಡ್ಕೊಂತ ಹೋಗ್ಬಿಡ್ತೀನಿ ಸರ್. ಇದು ಇಳುವರಿ ಹೆಂಗಿದೆ ಮೆಣಸಿನ? ಮೆಣಸಿಂದು ನೋಡ್ರಿ ಸರ್, ನಾನು ಮೂರು ವರ್ಷ ಕಂಟಿನ್ಯೂ ಹಾಕಿನಿ ಸರ್. ಆಮೇಲೆ ಫಸ್ಟಿನ ವರ್ಷ ಏನಾಯ್ತು ಸರ್, ಇಪ್ಪತ್ತು ಕ್ವಿಂಟಲ್ ಬೆಳೆದಿ ಸರ್, ಇಪ್ಪತ್ತು ಕ್ವಿಂಟಲ್. ಎರಡನೇ ವರ್ಷ ಏನದ ಇಪ್ಪತ್ತೇಳು ಕ್ವಿಂಟಲ್ ಬೆಳೆದಿರಿ ಸರ್. ಈಗ ಮೂರನೇ ವರ್ಷ ಸರ್, ಈ ವರ್ಷ ನಾನು ಒಂದು ಮೀಡಿಯಂ ನೂರ ಹತ್ತು ದಿವಸಿಂದ ನನ್ನ ಪ್ಲಾಟ್ ಉಳಿಸ್ಕೊಳಕ್ ಸಾಧ್ಯ ಆಯ್ತು ಸರ್. ಮುಂದೇನದ ನಾನು ನೀರು ಕಟ್ ಮಾಡಿಬಿಟ್ಟಿರಿ, ಯಾಕಂದ್ರೆ ನಂದು ಇದು ಬಹುವಾರ್ಷಿಕ ಬೆಳೆ ಅದಲ್ಲ ಸರ್, ದ್ರಾಕ್ಷಿ ನಿಂಬೆ. ಆ ಗಿಡ ಒಣಗಿ ಹೋಗ್ಬಾರ್ದಂದ್ರೆ ಅದಕ್ಕೆ ನೀರು ಕಟ್ ಮಾಡಿದಿರಿ ಸರ್, ಓನ್ಲಿ ಹಂಡ್ರೆಡ್ ಟನ್ ಈ ವರ್ಷ ಇಳಬೇಕಂದ್ರೆ ಸರ್ ನಂದು. ಯಾಕಂದ್ರೆ ನನ್ನ ನೀರ್ ಕಂಟಿನ್ಯೂ ಆಗಿತ್ತಂದ್ರೆ ಸರ್ ಮೂರು ಟನ್ ಬಿಡ್ತಾ ಇರಲಿಲ್ಲ ಸರ್, ಮೂರು ಟನ್ ಬಿಡ್ತಾ ಇರಲಿಲ್ಲ. ಆ ಚಂದ ಅಟ್ಟ ಗಿಡ ಫಸ್ಟ್ ಕ್ಲಾಸ್ ಆಗಿ ಬೆಳೆಸಿದ್ದೀರಿ ಸರ್. ಈಗ ನಿಂಬೆ ಬೆಳೆ ಒಂದಷ್ಟು ಬೆಳೀತಿದ್ರಿ. ಹೌದು. ನಿಂಬೆ ಎಷ್ಟು ಹಾಕಿದ್ರಿ? ನಿಂಬೆ 18 ಗಿಡ ಅದಾವ ಸರ್. ನನ್ನ ಓನ್ಲಿ 18 ಗಿಡ ಅಂದ್ರೆ 60 ಫುಟ ಅಗಲ ಐತೆ ಸರ್, 100 ಫುಟ ಉದ್ದ ಐತೆ ಸರ್. ಅದಟ್ಟೆ ಖಾಲಿ ಜಮೀನು ಉಳ್ಕೋತ ಸರ್. ನಾನೊಂದ್ ಸ್ವಲ್ಪ ನನ್ನ ನೀರ ಅಂದ್ರೆ ಬೇಸಿಗೆ ಟೈಮ್ ಹಿಂಗೆ ಇರಂಗಿಲ್ಲ ಅಂತಂದ್ರೆ ನಾನು ಸಣ್ಣ ಹೊಂಡ ಮಾಡ್ಕೊಂಡಿನ್ರಿ. ಆ ಹೊಂಡಿನ ಬಾಜುಕ್ ಇದಟ್ಟು ಜಾಗ ಉಳ್ಕೊಂತಾರೆ. ನಾನು ಇದಕ್ಕೆ ಏನ್ ಮಾಡ್ಬೇಕು ಅಂತಂದು ಯೋಚನೆ ಮಾಡ್ಕೊಂಡು, ಇಲ್ಲ ನಿಂಬೆ ಬೆಳೆ ಮಾಡಿದ್ರೆ ನನ್ಗೆ ವರ್ಷ ಪೂರ್ತಿ ಹಣ ಸಿಗ್ತದೆ, ಆದಾಯ ಇರ್ತದೆ, ಹಂಗಾಗಿ ನಿಂಬೆ ಗಿಡ ಯಾಕೆ ಮಾಡಬಾರ್ದು ಅಂತಂದು ನಮ್ಮ ಲೋಕಲ್ಲಿ ಸಿಗುವಂತ ಸಸಿಗಳನ್ನೇ ಹಾಕಿ ನಾನು ಬೆಳೆದಿನ ಸರ್. ಈಗ 8 ವರ್ಷದ ಗಿಡ ಅದಾವ ಸರ್. ನನ್ನ ಪ್ರತಿ ವರ್ಷ ಏನೂ ಇಲ್ಲ ಅಂದ್ರೂ 1.5 ಲಕ್ಷ ಆರಾಮ ಆದಾಯ ಬರುತ್ತೆ ಸರ್. ಅಷ್ಟು 18 ನಿಂಬೆ ಗಿಡದಲ್ಲಿ ಸರ್, ಒಂದ್ ಗಿಡಕ್ಕೆ 3-4 ಚೀಲ ಕಾಯಿ ಹರಿತೀನಿ ಸರ್. ಆಮೇಲೆ ಅದಕ್ಕೆ ನಾನು ಯಾವ್ದೇ ರೀತಿಯಾದಂತ ನೀರಿನ ಒಳಗೆ ಯಾವ್ದೇ ಕೆಮಿಕಲ್ಸ್ ಗೊಬ್ಬರ ಕೊಡೇನಿ ಸರ್. ಓನ್ಲಿ 2 ಟೈಮ್ ನಾನು ತಿಪ್ಪೆ ಕಾಂತಾನೆ ಯೂಸ್ ಮಾಡ್ತೇನೆ ಸರ್. ಈ ಕುರಿ ಗೊಬ್ಬರ ಒಂದ್ ಸರಿ ಹಾಕಿರ್ತೀನಿ, ಒಂದ್ ಸರಿ ಸಗಣಿ ಗೊಬ್ಬರ ನಮ್ ಕಡೆ ಎಮ್ಮೆ ಇರ್ತಾವಲ್ಲ ಸರ್, ಆ ಗೊಬ್ಬರನ ನಾ ಯೂಸ್ ಮಾಡಿಕೊಂಡು ನಾನು ಬೆಳೆದೇನೆ ಸರ್. ಇದಲ್ಲದೆ ನೀವು ಆಕಳ ಸಾಕಿದ್ರಿ, ಕುರಿಯ ಸಾಕಿದ್ರಿ? ಕುರುಗಳು 10 ಕುರಿ ಅದಾವ ಸರ್. ನನ್ನ 10 ಕುರಿ ಅದಾವ ಸರ್. ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೂ 125,000-50,000 ತನ ನನಗೆ ಆದಾಯ ಅದ ಸರ್. ಇದು ನಾವೇನಂದ್ರೆ ಒಬ್ಬರ ಪೇಮೆಂಟ್ ಅಂತೀವಿ ಸರ್, ನಮ್ಮ ತಂದೆಯವ್ರ ಪೇಮೆಂಟ್ ಅದು. ಯಾಕಂದ್ರೆ ಅವರು ಫ್ರೀಯಾಗಿ, ಯಾಕಂದ್ರೆ ರೈತರು ಅಂದ್ರೆ ಯಾರು ಫ್ರೀಯಾಗಿ ಇರಂಗಿಲ್ಲ, ಮನೆ ಮಂದಿ ಎಲ್ಲ ಕೆಲಸ ಮಾಡ್ತಾರೆ. ಹೌದು ಸರ್, ಎಲ್ಲರೂ ಕೆಲಸ ಮಾಡ್ತಾರೆ ಸರ್, ಅವ್ರ ಪೇಮೆಂಟ್ ಸರ್. ಈ ನಿಂಬೆ ಬೆಳೆದೇನದ 1.5 ಲಕ್ಷಕ್ಕಿಂತಲೂ ಜಾಸ್ತಿ ಆದಾಯ ಆಯ್ತು ಅಂತ ಹೇಳಿದ್ರೆ ಅದು ನನ್ನ ಪೇಮೆಂಟ್ ಸರ್. ಆಮೇಲೆ ಇನ್ನು 1 ಎಕರೆ ಖಾಲಿ ಒಳಗೆ ಮೆಣಸಿನ ಗಿಡ ಬೆಳಿತೀನಿ ಅಂತಂದೇಳ್ರಿ. ನಮ್ಮ ತಾಯಿ, ನಮ್ಮ ಹೆಣ್ಮಕ್ಳು, ಆಮೇಲೆ ನಮ್ಮ ತಮ್ಮನ ಹೆಣ್ಮಕ್ಳು, 3 ಜನರ ಪೇಮೆಂಟ್ ಸರ್. ಆಮೇಲೆ 4 ಎಮ್ಮೆ ಅದಾವ ಸರ್. ನಾವು ಅದ್ರದ್ದು ಯಾವ್ದೇ ನಾವು ಲಾಭ ಬೇಸಲ್ಲ ಸರ್. ಅದಕ್ಕೆ ನಮ್ಮ ಮನೆಯಲ್ಲಿ ಹುಡುಗರು ಅದರ, ನಮ್ಗೆ ಹಾಲು, ಆಮೇಲೆ ನಮ್ಮ ತೋಟಕ್ಕೆ ಬೇಕಾದಷ್ಟು ತಿಪ್ಪೆ ಗೊಬ್ಬರ ಮಾಡ್ಕೊಂತೀವಿ ಸರ್. ಅಂದ್ರೆ ಈ ಒಂದು 5.5 ಎಕರೆಗೆ ಅಷ್ಟು ಸಾಲತ್ತ? ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಕಡಿಮೆ ಬೀಳುತ್ತೆ ಸರ್. ಸ್ವಲ್ಪ ತರ್ತೀವಿ ಸರ್, ಅಂದ್ರೆ 1 ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ನಾವ್ ಒಂದ್ ಮೂಮೆಂಟ್ ನೋಡ್ಕೊಂಡು ತರ್ತೀವಿ ಸರ್. ನಮ್ಗೆ ಅಂದ್ರೆ 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಕಡಿಮೆ ಆಗಿರುತ್ತೆ ಸರ್. ಹಂಗಾಗಿ ಅದ್ರ ಮೂಮೆಂಟ್ ನೋಡ್ಕೊಂಡು ನಾವೇನದ ಖರೀದಿ ಮಾಡ್ತೀವಿ, ಇಲ್ಲ ಅಂದ್ರೆ ಒಳಗೊಂದೊಂದ್ ವರ್ಷ ಖರೀದಿ ಮಾಡಲ್ಲ ಸರ್. ಈಗ ದ್ರಾಕ್ಷಿ ಬೆಳೆದ ದ್ರಾಕ್ಷಿನ ಏನ್ ಮಾಡ್ತೀರಿ ಸರ್? ನಾವು ಮನುವಕ ಮಾಡ್ತೀವಿ, ಒಣ ದ್ರಾಕ್ಷಿ ತಯಾರು ಮಾಡ್ತೀವಿ, ತಂದು ಟೋರೇಜ್ ಅಲ್ಲಿ ಸ್ಟಾಕ್ ಮಾಡ್ತೀವಿ ಸರ್. ಅಲ್ಲಿಂದ ಮುಂದೆ ನಮ್ಗೆ ರೇಟ್ ಯಾವಾಗ ಬರುತ್ತಲ್ಲ ಸರ್, ಆ ಟೈಮ್ದಾಗ ಕೊಟ್ಬಿಡ್ತೀವಿ ಸರ್. ಈ ಮಾರುಕಟ್ಟೆಗೆ ಹೆಂಗೆ ವ್ಯವಸ್ಥೆ ಮಾಡ್ತೀರಿ? ಮಾರುಕಟ್ಟೆ ಸರ್, ನಮ್ಮ ಕರ್ನಾಟಕ ಒಳಗೆ ಈ ದ್ರಾಕ್ಷಿ ಮನುವಕ ಏನು ಮಾರಾಟ ಮಾರುಕಟ್ಟೆ ಅಷ್ಟೊಂದು ಡೆವಲಪ್ ಆಗಿಲ್ಲ ಸರ್. ಇನ್ನೂ ಬಹಳಷ್ಟು ಡೆವಲಪ್ ಆಗಬೇಕು, ಅದ್ರ ಬಗ್ಗೆ ಸರ್ಕಾರನ ಗಮನ ವಹಿಸಿ ಅದ್ರ ಬಗ್ಗೆ ಕೆಲಸ ಮಾಡಾಗತ್ತದೆ ಸರ್. ಅದರಿಂದ ಅದು ಡೆವಲಪ್ ಆಯ್ತಂದ್ರೆ ನಮ್ಗೆ ಯಾವುದೇ ರೀತಿಯಂತ ರೇಟಿನ ತೊಂದರೆ ಆಗಲ್ಲ ಸರ್. ಈ ಸದ್ಯಕ್ಕೆ ಎಲ್ಲಿ ಮಾರ್ತೀರ ಅದನ್ನೆಲ್ಲ? ನಾವು ಇಲ್ಲಿ ಬಿಜಾಪುರ ಮಾರ್ತೀವಿ ಸರ್. ಆಮೇಲೆ ಇಲ್ಲಿ ಲೋಕಲ್ ಮಾರ್ಕೆಟ್ ಸರ್. ಇಲ್ಲಿ ನಮ್ಗೆ ಒಂದ್ ಸ್ವಲ್ಪ ರೇಟ್ ಆಗ್ಲಿಲ್ಲ ಅಂತಂದ್ರೆ ಸಾಂಗ್ಲಿ ಮಾರಾಟ ಮಾಡ್ತೀವಿ ಸರ್. ಹೌದು ಸರ್, ನಮ್ಗೆ ನಮ್ ಜಾಸ್ತಿ ಮಾರೋದೇ ಬಿಜಾಪುರ ಮಾರ್ಕೆಟ್ ನಲ್ಲಿ ಸರ್. ಯಾಕಂದ್ರೆ ನಮ್ ಲೋಕಲ್ ಮಾರ್ಕೆಟ್ ಆಗುತ್ತೆ ಸರ್, ಹಂಗಾಗಿ ನಾವು ಜಾಸ್ತಿ ಮಾರಾಟ ಮಾಡೋದೇ, ರೇಟ್ ಇದ್ದ ಟೈಮ್ದಾಗ ನಾನು ಬಿಜಾಪುರಲ್ಲೇ ಜಾಸ್ತಿ ಮಾರಾಟ ಮಾಡ್ತೀನಿ ಸರ್. ಇದಲ್ದೆ ಇಷ್ಟು ನೀವು ಬ್ಯುಸಿ ಆಗಿರ್ತೀರಿ ಕೃಷಿ ಮಾಡಿಕೊಂಡು, ಇದಲ್ದೆ ನೀವು ಯೂಟ್ಯೂಬ್ ಚಾನಲ್ ಒಂದು ನಡೆಸ್ತೀರಾ, ಅದರಲ್ಲಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಅನುಭವನ ಹಂಚ್ಕೋತೀರಾ, ಅದೆಲ್ಲ ಹೇಗೆ ಸಾಧ್ಯ, ಏನ್ ಮಾಡ್ತಿದ್ದೀರಿ ಸರ್? ನಾವು ಅಂತರು 24 ತಾಸಂತರು ಕೆಲಸ ನಮ್ಮ ತೋಟದಾಗ ಮಾಡಂಗಿಲ್ಲ ಸರ್. ಒಂದ್ ಡೈಲಿ ಅಥವಾ ನೈಟ್ ಆಗ್ಲಿ ಒಂದ್ 2 ತಾಸ ನಾವು ಗ್ಯಾಪ್ ಇರುತ್ತೆ ಸರ್. ನಮ್ದು ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಒಳಗೆ ಸರ್ ನಮಗಿರುವಂತ ನಾಲೆಜ್ ನಾವು ಇದನ್ನ 15 ವರ್ಷ ಮೊದಲೇ ನಾನು ಸ್ವಲ್ಪ ಹಾಳಾಗಿನ ಸರ್. ಯಾಕಂದ್ರೆ ನನ್ಗೆ ಅನುಭವನೇ ಇರಲಿಲ್ಲ, ದ್ರಾಕ್ಷಿ ಗೊನೆ ಹೆಂಗ್ ಬರ್ತದ ಅನ್ನೋದೇ ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಜಸ್ಟ್ ಅದೇ ನನ್ನ PUC ಸೆಕೆಂಡ್ ಇಯರ್ ಮುಗಿಸಿ ನಾ ದ್ರಾಕ್ಷಿ ಹೆಸರು ಸರ್. ನಾನು ಹಂಗಾಗಿ ಏನದ ನಾವು ಗೊತ್ತಿರಲಿಲ್ಲ. ಮುಂದೆ ಒಂದ್ 3-4 ವರ್ಷ ಸರಿ ಬೆಳೆದೆ ರೀ ಸರಿ, ನೋಡು ಮತ್ತೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ಅದನ್ನ ಸಾಲ್ವ್ ಮಾಡಿಕೊಂಡು ಈಗ ಪ್ರತಿ ವರ್ಷ ಒಂದ್ ಲೆವೆಲ್ ಆಗಿ ಬೆಳ್ಕೊಂತ ಬಂದಿನಿ ಸರ್. ಇದನ್ನೆನ್ನದ ನಾವು ಒಂದ್ ದಿವಸ ಇಲ್ಲಿ ಬಿಜಾಪುರ ಮಾರ್ಕೆಟ್ಗೆ ಬಂದಿದ್ದೆ ಸರ್. ಒಬ್ಬ ರೈತ ಅವನ ಜೊತೆ ಅವನ ಫ್ರೆಂಡ್ ಇಬ್ರು ಕೂಡ ಬಂದಿದ್ರು ಸರ್. ಅವ ಕಣ್ಣಿಗೆ ದಸ್ತಿ ಇಟ್ಕೊಂಡು ಆಳ್ತಾ ಇದ್ದೆ ಸರ್. ನಾನು ಒಟ್ಟ ಅವ್ನು ಮಾತಾಡಿಸಲಿಲ್ಲ ಸರ್, ನಾನು ಕುತ್ಕೊಂಡು ದೂರಿಂದ ಅಬ್ಸರ್ವ್ ಮಾಡಿದ್ರಿ ಸರ್ ಅವನಿಗೆ. ಆಮೇಲೆ ಅವರವರೇ ಮಾತಾಡಕತ್ರು, ನನಗೆಲ್ಲ ಬಹಳ ಲಾಸ್ ಆಯ್ತು ಸರ್, ನನಗೆ ಸಾಲ ಜಾಸ್ತಿ ಆಯ್ತು, ನನ್ನ ಹೊಲ ಮಾರಬೇಕಾಗ್ತದ, ಸಾಲಗಾರ ನನ್ ಬಿಡಂಗಿಲ್ಲ, ಏನ್ ಮಾಡ್ಲಿ, ದ್ರಾಕ್ಷಿ ಒಳಗೆ ನನಗೇನೇ ಮಾಡಿದ್ರು ನನಗೆ ಅನುಭವ ನಿನ್ಗೆ ಎಲ್ಲಾ ತರ ಹಂಚ್ಕೋತೇನೆ ಅಂತ ಹೇಳಿದ ರೈತನೇ ನನಗೆ ಕೈ ಕೊಟ್ಟ. ಇದನ್ನ ಏನ್ ಮಾಡ್ಬೇಕು ಅಂತ ಅಳ್ತಾ ಇದ್ದೆ ಸರ್. ಮಾರ್ಕೆಟ್ಗೆ ಬಂದಲ್ಲಿ ಸ್ವಲ್ಪ ಮುನುಕ್ ಆಗಿತ್ತಂತ ಸರ್ ಮಾರ್ಕೆಟ್ಗೆ ತೊಗೊಂಡ್ ಬಂದಿದ್ದ. ಆಮೇಲೆ ನನಗೆ ಅವಾಗ ಪ್ಯಾಸ್ ಆಯ್ತು ಸರ್.